ಅನೇಕಾನೇಕ ಜಿಜ್ಞಾಸುಗಳನ್ನ ಅನೇಕ ಅನೇಕ ಚಿಂತನೆಗಳಿಗೆ ಒಳಪಡಿಸಿದೆಯೋ ಅಂತಹ ಗಾಢವಾದ ನಿಗೂಢವಾದ ಶಬ್ದ ಸಮಾಧಿ. ಈವನ್ ಟು ದಿ ಎಕ್ಸ್ಟೆಂಡ್ ವಿ ಹ್ಯಾವ್ ಯೂಸ್ ದಿಸ್ ವರ್ಡ್, ಪೂಜ್ಯ ಸ್ವಾಮೀಜಿ ಸಮಾಧಿಸ್ಥರಾದರು. ಅಂದ್ರೆ ಸಮಾಧಿಸ್ಥರಾಗಬೇಕಾದ್ರೆ ಸಾಯಬೇಕು, ನಮ್ಗೆ ಅರ್ಥ ಆಗ್ತಿಲ್ಲ ಮತ್ತೆ. ಅದು ಯಾವ ವೇದಾಂತದ ಇಲ್ಲಿ ಅರ್ಥಗಳಿವೆ, ನಮ್ಮ ಸಾಮಾನ್ಯವಾದ ಹೇಳಿಕೆಗೆ ವಿರುದ್ಧವಾದ ಅರ್ಥಗಳಿವೆ. ಯಾವ ಕ್ಷಣದಲ್ಲಿ ಅವನು ತನ್ನ ಸ್ವರೂಪದಲ್ಲಿ ನಿಲ್ತಾನೆ ಅವತ್ತೇ ಅವನು ಸಮಾಧಿಸ್ಥನಾಗಿ ಬಿಟ್ಟನು. ಯಾವ ಸಮಾಧಿಯನ್ನು ನೀವು ಮಾತಾಡ್ತಾ ಇದ್ದೀರಿ? ಯಾವ ಸಾಮಾನ್ಯರ ದೃಷ್ಟಿಯಲ್ಲಿ ಸಮಾಧಿ ಅನ್ನೋ ಶಬ್ದವನ್ನು ಉಪಯೋಗ ಮಾಡಲಾಗ್ತದೋ, ದೇಹ ಬಿಟ್ಟರು ಅನ್ನೋ ಅರ್ಥದಲ್ಲಿ, ಮರಣಿಸಿದರು ಅನ್ನೋ ಅರ್ಥದಲ್ಲಿ, ಬಟ್ ಯಾವ ಸಮಾಧಿ ಶಬ್ದವನ್ನ ಶಾಸ್ತ್ರಾರ್ಥಗಳು ತಿಳಿಸ್ತಾವೋ ಅದು ಜ್ಞಾನ ಸಮಕಾಲೇ ಇವ. ನಿಧಿಧ್ಯಾಸನದಿಂದ ಸಮಾಧಿ ಅಲ್ಲ, ಸಮಾಧಿಯಿಂದ ನಿಧಿಧ್ಯಾಸನ ಅಲ್ಲ, ನಿಧಿಧ್ಯಾಸನವೇ ಸಮಾಧಿ. ಒನ್ ಡಸನ್ ಮೀನ್ ದ ರಿಸಲ್ಟ್ ಆಫ್ ಅನದರ್. ಯಾವುದನ್ನು ನಿಧಿಧ್ಯಾಸ ಅಂತ ಕರೀತೇವೋ ಅದನ್ನೇ ಸಮಾಧಿ ಅಂತ ಕರೆದಿದ್ದಾರೆ, ಯಾವುದನ್ನು ಸಮಾಧಿ ಅಂತ ಕರೀತಾರೋ ಅದನ್ನೇ ನಿಧಿಧ್ಯಾಸ. ಹೀಗಾಗಿ ಈ ಸಮಾಧಿಯನ್ನ ಮುಖ್ಯವಾಗಿ ಎರಡು ವಿಭಾಗದಲ್ಲಿ, ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ. ಯಾವುದನ್ನ ಸಮಾಧಿ ಎಂದು ಕರೆದಿದ್ದಾರೋ ಆ ಸಮಾಧಿಯನ್ನ ಆರು ದೃಷ್ಟಿಗಳಿಂದ ಅರ್ಥಿಸ್ಕೊಳ್ಳಿಕ್ ಬರ್ತದೆ. ಅಲ್ಟಿಮೇಟ್ ಎಂಡ್ ಆಫ್ ದಿ ಡೇ ಏನ್ ರಿಸಲ್ಟ್ ಅಂದ್ರೆ, ಸ್ವಸ್ವರೂಪದಲ್ಲಿ ನಿಲ್ಲುವಿಕೆ. ಸ್ವಸ್ವರೂಪದಲ್ಲಿ ನಿಲ್ಲುವಿಕೆ ಆ ನಿಲ್ಲುವಿಕೆ ಅತ್ಯಂತ ಸಹಜವಾಗಿರಬೇಕು, ಪ್ರಯತ್ನರಹಿತವಾಗಿರಬೇಕು. ಎಫರ್ಟ್ಲೆಸ್ಲಿ ಯು ಶುಡ್ ಬಿ ವಿತ್ ಯುವರ್ ಸೆಲ್ಫ್. ಹಾಗೆ ಆ ಸ್ಥಿತಿಯಲ್ಲಿ ಉಳಿಯಲಿಕ್ಕಾಗಿ ನಮಗೆ ಆರು ದೃಷ್ಟಿಕೋನಗಳು, ಆರು ರೀತಿಯಾದ ಭಾಗಗಳು. ಒಂದು ಮುಖ್ಯವಾಗಿ ನಿರ್ವಿಕಲ್ಪ ಸಮಾಧಿ, ಸವಿಕಲ್ಪ ಸಮಾಧಿ. ಬಾಹ್ಯದಲ್ಲಿ ನಿರ್ವಿಕಲ್ಪ, ಸವಿಕಲ್ಪ ಸಮಾಧಿ, ಒಳಗೆ ನಿರ್ವಿಕಲ್ಪ, ಸವಿಕಲ್ಪ ಸಮಾಧಿ. ಅದಕ್ಕೆ ಬಾಹ್ಯ ಅನುಸಂಧಾನ, ಅಂತರ ಅನುಸಂಧಾನ. ಬಾಹ್ಯ ಅನುಸಂಧಾನ ನಿರ್ವಿಕಲ್ಪ ಸವಿಕಲ್ಪ, ಅಂತರ ಅನುಸಂಧಾನ ನಿರ್ವಿಕಲ್ಪ ಸವಿಕಲ್ಪ. ಸವಿಕಲ್ಪದಲ್ಲಿ ಮತ್ತೆ ಎರಡು ಭಾಗ. ಶಬ್ದ ಅನುವಿದ್ಧ ಸವಿಕಲ್ಪ, ದೃಶ್ಯ ಅನುವಿದ್ಧ ಸವಿಕಲ್ಪ, ನಿರ್ವಿಕಲ್ಪ ಬಾಹ್ಯದಲ್ಲಿ. ಅದೇ ರೀತಿ ಒಳಗಡೆ ಶಬ್ದ ಅನುವಿದ್ಧ ಸವಿಕಲ್ಪ, ದೃಶ್ಯ ಅನುವಿದ್ಧ ಸವಿಕಲ್ಪ, ನಿರ್ವಿಕಲ್ಪ. ಇವು ಆರು ಸಮಾಧಿಗಳು. ಈ ಆರು ಸಮಾಧಿಗಳನ್ನು ಮಹಾವಾಕ್ಯ ಉಪದೇಶ ಸಹಿತವಾಗಿ ಯಾವನು ಚೆನ್ನಾಗಿ ಸ್ಪಷ್ಟವಾಗಿ ಇದರ ಜ್ಞಾನವನ್ನು ಹೊಂದಿದ್ದಾನೋ ಅವನು ಈ ಆರರಲ್ಲಿ ಎಲ್ಲಿ ಇದ್ದರೂ ಅವನು ಸಮಾಧಿಸ್ಥನಾಗೇ ಇರ್ತಾನೆ. ಬಾಹ್ಯವಾ ಅಂತರೇ, ಎಲ್ಲೆಲ್ಲಿ ಮನಸ್ಸು ಹೋಗ್ತದೆ, ಎಲ್ಲೆಲ್ಲಿ ಇಂದ್ರಿಯಗಳು ಹೋಗ್ತವೆ, ಎಲ್ಲೆಲ್ಲಿ ಯಾವ ವಿಷಯಗಳಿರ್ತವೆ, ಅಲ್ಲೆಲ್ಲ ಅವನು ಸಮಾಧಿಸ್ತನಾಗೇ ಇರ್ತಾನೆ. ಸಾಧನಾ ಸಮಯದಲ್ಲಿ ಇದು ದೃಶ್ಯ, ಇದು ಶಬ್ದ, ಇವುಗಳಲ್ಲಿ ಕೇವಲ ಸಚ್ಚಿದಾನಂದ ತತ್ವವೊಂದೇ ಇದೆ ಅನ್ನುವ ಶ್ರವಣದ ಭಾಗ, ಮನನದ ಭಾಗ ಪಾತ್ರ ವಹಿಸುತ್ತದೆ. ಆದರೆ ನಿರುಧ್ಯಾಸನದ ಭಾಗದಲ್ಲಿ ಇಷ್ಟು ಸಹಜತೆ ಆಗಿಬಿಡ್ತದೆ ಅಂತಂದ್ರೆ ನಾವು ಸ್ಪೆಷಲ್ ನಿರುಧ್ಯಾಸನ ಮಾಡುವ ಅವಶ್ಯಕತೆ ಇಲ್ಲ. ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅನ್ನುವ ಡೆಲಿಬರೇಟ್ ಪ್ರಯತ್ನ ಮಾಡಿ, ಸ್ಕ್ರೀನಿಂಗ್ ಮಾಡಿ ಮಾತುಗಳನ್ನು ಹೊರಗೆ ಹಾಕಿಬಿಡ್ತೇವೆ. ಆದರೆ ಎಷ್ಟೊತ್ತು ನಗಬೇಕ, ನಗಬೇಕ, ನಗಬಾರ್ದ, ನಗುದವ್ರು ಎಷ್ಟೊತ್ತು ನಗಬೇಕ, ಮುಗುಳು ನಗಬೇಕ, ಹಲ್ಕೋಸ್ ನಗಬೇಕ, ಜ್ವರ ನಗಬೇಕ, ಕಾಕ್ ಕಾಕ್ ನಗಬೇಕ, ನೋಡಿ ಇಷ್ಟ ನಗರಿಕೆ ಎಷ್ಟು ತರ ನಕರಿ ಗೊತ್ತದೆ ನಿಮಗೆ, ಒಬ್ಬೊಬ್ಬರು ತರ ನಕರಿಗೆ. ಇಲ್ಲಿ ಯಾವ ಪ್ರಯತ್ನ ಇಲ್ಲ, ಇದು ಎಷ್ಟು ಸಹಜ ಅಷ್ಟು ಸಹಜ. ನಾನು ಬ್ರಹ್ಮನೇ, ಇರುವುದು ಬ್ರಹ್ಮ ಮಾತ್ರ, ಅನ್ಯಥಾ ಏನಾದರೂ ಒಂದು ಇದೆ ಅಂತ ನೀ ಅಂದುಕೊಂಡಿದ್ದೆ. ಆದರೆ ದುಃಖನೋ, ನೋವೋ, ಕಷ್ಟನೋ, ಸುಖನೋ, ಸಂಬಂಧಗಳು ಬಂದಾವೋ, ಹೋಗ್ಯಾವೋ, ಸತ್ತದೋ, ಎಚ್ಚರಾಗ್ಯದೋ, ಇತ್ಯಾದಿ ಇತ್ಯಾದಿ ಏನಾದರೂ ಇನ್ನೊಂದು ಇದೆ ಅಂತಲೇ ಅಂದುಕೊಂಡಿದ್ದಾದ್ರೆ ಅದು ಮಿಥ್ಯಾ. ಮುಗಿತ್ ಸ್ವಾಮಿ ವೇದಾಂತ ಇಷ್ಟೇ ಇರುತ್ತೆ. ಅರ್ಥಾತ್ ನೀನು ಈಗ ಎತ್ತು ಹೋಗಿ ಯಾರು ಬೇಡ, 3 ವರ್ಷ ನಡೆಸೋ ತಪ್ಪು. ಆ ಬ್ರಹ್ಮನು ನಾನೇ ಅನ್ನುವಂಥದ್ದು ಏನಿದೆಯೋ ಅದು ಶ್ರವಣ ಮನನದಿಂದ ಅದು ಸಿದ್ಧವಾಗಬೇಕು. ಮತ್ತ ಮನನ, ಮತ್ತ ಮತ್ತ ಶ್ರವಣ, ಮತ್ತ ಮತ್ತ ಮನನ, ಅದರೊಳಗದು ಅದು ಸ್ಪಷ್ಟತೆ ಸಹಜವಾಗಿ ಬಿಡಬೇಕು. ಅಷ್ಟು ಮನನ ಆಗ್ಬೇಕು. ಕಣ್ ತೆಗೆದು ಮನನ ಮಾಡಿದೆಯೋ ಅದು ಬಾಹ್ಯ ಅನುಸಂಧಾನ, ಒಳಗನ ಮನನ ಮಾಡಿದೆಯೋ ಅದು ಅಂತರ್ ಅನುಸಂಧಾನ. ಈ ಸಮಾಧಿಗಳನ್ನು ಕೂಡ ಮೂರು ಭಾಗವಾಗಿ ಪುನಃ ಬೇರೆ ರೀತಿಯಲ್ಲಿ ವಿಂಗಡಿಸಿ ಹೇಳ್ತಾರೆ. ಆದ್ಯ ಸಮಾಧಿ, ಮಧ್ಯಮ ಸಮಾಧಿ, ಅಂತ್ಯ ಸಮಾಧಿ. ಮುಂದಿನ ಶ್ಲೋಕಗಳು, ಮುಂಬರುವ ಶ್ಲೋಕಗಳು ನಾವು ಅಭ್ಯಾಸ ಮಾಡ್ತೀವಿ. ಇಪ್ಪತ್ತೊಂಬತ್ತಾಗಿದೆ, ಮೂವತ್ತಾರಾಗಿದೆಯಾ? ಮೂವತ್ತೈದು ಪಾಠ ಮಾಡೋಣ, ಮೂವತ್ತಾರು ಕೂಡ. ಬ್ರಹ್ಮಣ್ಯವಸ್ಥಿತಾ ಮಾಯಾ ವಿಕ್ಷೇಪಾವೃತ್ತಿರೂಪಿಣೀ ಆವೃತ್ಯಾಖಂಡತಾಂ ತಸ್ಮಿನ್ ಜಗಜ್ಜೀವೋ ಪ್ರಕಲ್ಪಯೇ. ಬ್ರಹ್ಮಣ್ಯವಸ್ಥಿತಾ ಮಾಯಾ ವಿಕ್ಷೇಪಾವೃತ್ತಿರೂಪಿಣೀ ಆವೃತ್ಯಾಖಂಡತಾಂ ತಸ್ಮಿನ್ ಜಗಜ್ಜೀವೋ ಪ್ರಕಲ್ಪಯೇ. ಎರಡು ಶಕ್ತಿಗಳು, ಒಂದು ಆವರಣ, ಇನ್ನೊಂದು ವಿಕ್ಷೇಪ. ಆವರಣ ಅಂದರೆ ಕವರ್, ಮುಚ್ಚಳಿಕೆ. ವಿಕ್ಷೇಪ ಅಂದರೆ ಇಲ್ಲದೇ ಇರುವುದನ್ನು ಸೃಷ್ಟಿಸುವಿಕೆ. ಇವು ಎರಡು ಮಾಯೆಯ ಶಕ್ತಿಗಳು. ಮಾಯೆ ಇದು ಬ್ರಹ್ಮನ ಆಶ್ರಯದಲ್ಲಿದೆ. ಬ್ರಹ್ಮಣಿ ಅವಸ್ಥಿತ ಮಾಯ, ಬ್ರಹ್ಮನಲ್ಲಿ ಬ್ರಹ್ಮನನ್ನ ಆಶ್ರಯಿಸಿದಂತಹ ಮಾಯ, ಬ್ರಹ್ಮನ ಜೊತೆ ಇದ್ದಂತಹ ಮಾಯ ಅಲ್ಲ. ಅರ್ಥ ಆಗಲಿಲ್ಲ? ಜೊತೆ ಇದ್ದಂತ ಮಾಯ ಅಂದ್ರೆ ನೀವು ಮತ್ತೆ ಶಬ್ದ ರಿಪೇರಿ ಮಾಡ್ಲಿಕ್ಕೆ 4 ತಾಸು ತಗೋತೀರ ಅಂದ್ರೆ ತಪ್ಪು ಶಬ್ದ ಅಂತ ಹೇಳೋದು. ಬ್ರಹ್ಮನ ಜೊತೆಗೆ ಮಾಯ ಇಲ್ಲ, ಬ್ರಹ್ಮನ ಸಹಧರ್ಮಣಿಯಾಗಿ ಮಾಯ ಇಲ್ಲ, ಬ್ರಹ್ಮನಲ್ಲಿ ಮಾಯ ಇಲ್ಲ, ಬ್ರಹ್ಮನ ಆಶ್ರಯದಲ್ಲಿ. ಬೆಂಕಿಯ ಆಶ್ರಯದಲ್ಲಿ ಕಬ್ಬಿಣದ ಗುಂಡು ಇದ್ದಂತೆ, ತಪ್ತ ಅಯಪ್ಪಿಂಡ, ಅಯಹ ಅಂದ್ರೆ ಕಬ್ಬಿಣ, ಅಯಪ್ಪಿಂಡ ಅಂದ್ರೆ ಕಬ್ಬಿಣದ ಗುಂಡು. ಯಾರ ಸಾಮೀಪ್ಯದಲ್ಲಿ? ಬೆಂಕಿಯ ಸಾಮೀಪ್ಯದಲ್ಲಿ. ಗುಂಡು ಜಡ, ಕಬ್ಬಿಣ ಜಡ, ಆದರೆ ಬೆಂಕಿಯ ಸಾನ್ನಿಧ್ಯದಲ್ಲಿ ಅದು ಚೈತನ್ಯಗೊಂಡಿದೆ. ಹಾಗೆಯೇ ಒಂದು ಮಾಯಾ ಅನ್ನುವಂಥದ್ದು ಒಂದು ಬ್ರಹ್ಮಣಿ ಅವಸ್ಥಿತ, ಬ್ರಹ್ಮನ ಆಶ್ರಯದಲ್ಲಿ ಇದೆ. ಈ ಬ್ರಹ್ಮನ ಆಶ್ರಯದಲ್ಲಿರುವಂತಹ ಮಾಯೆಯ ವಿಕ್ಷೇಪ ಆವೃತ್ತಿ ರೂಪಿಣಿ ಅವಸ್ಥಿತ ಮಾಯಾ ಏನು ಮಾಡಿದೆ ಅಂತಂದ್ರೆ ಬ್ರಹ್ಮನ ಅಖಂಡತೆಯನ್ನ ಮುಚ್ಚಿಬಿಟ್ಟಿದೆ. ಅಖಂಡತಾಂ ಆವೃತ್ತಿಯ ಬ್ರಹ್ಮನ ಅಖಂಡತಾಂ, ಬ್ರಹ್ಮನ ಅಖಂಡತಾಂ ಅವನ ಅನಂತತೆಯನ್ನ ಮುಚ್ಚಿಬಿಟ್ಟಿದೆ. ಆವರಣ ಈಸ್ ನಾನ್ ಅಪ್ರಿಹೆನ್ಷನ್ ಆಫ್ ದಿ ಬ್ರಹ್ಮನ್ ಈಸ್ ಆವರಣ. ಮಿಸ್ ಅಪ್ರಿಹೆನ್ಷನ್ ಈಸ್ ವಿಕ್ಷೇಪ. ಅರ್ಥ ಆಗಲಿಲ್ಲ. ನಾನ್ ಅಪ್ರಿಹೆನ್ಷನ್ ಅಂತಂದ್ರೆ ಇದ್ದದ್ದನ್ನ ಇದ್ದಂತೆ ಗುರುತಿಸಲಾಗದೆ ಇರುವುದು. ಆಸ್ ಇಟ್ ಈಸ್ ಇಗ್ನರೆಂಟ್. ಇದು ಆವರಣ. ಇದು ಯಾರ ಶಕ್ತಿ? ಈವನ್ ಇಫ್ ಐ ಡೋಂಟ್ ನೋ ದಿ ರೂಪ್, ನನಗೆ ಹಗ್ಗ ಗೊತ್ತಿಲ್ಲ ಅಂತ ನಾ ಅಂದ್ರೂ ಕೂಡ ಆ ಇಗ್ನರೆನ್ಸ್ ನಂದಲ್ಲದು. ಕೇಳ್ಕೊಳ್ಳಿ, ಇದೊಂದು ಮತ್ತೆ ಚಂದದ. ನನಗಿದು ಹಗ್ಗ ಅಂತ ಗೊತ್ತಿಲ್ಲ, ನನಗಿದು ಮರುಭೂಮಿ ಅಂತ ಗೊತ್ತಿಲ್ಲ, ನನಗಿದು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತೀನಿ. ಅದು ಇಗ್ನರೆನ್ಸ್ ನನಗೆ ಸೇರಿದ್ದಲ್ಲದು, ಅದು ಮಾಯೆಗೆ ಸೇರಿದ್ದದು. ಆ ಮಾಯೆಗೆ ಸೇರಿದ ಆ ಇಗ್ನರೆನ್ಸ್ ನನ್ನ ಮೂಲಕವಾಗಿ ಅದನ್ನು ಮುಚ್ಚಾಕ್ಬಿಡ್ತದೆ. ಆ ಮಾಯೆಗೆ ಸೇರಿದಂತಹ ವಿಕ್ಷೇಪ ಶಕ್ತಿ ಅದು ನನ್ನ ಮೂಲಕವಾಗಿ ಏನ್ ಮಾಡ್ತದೆ, ಅಲ್ಲಿ ಹಾವಿದೆ ಅಂತ ತೋರಿಸ್ತದೆ. ಅದು ನಂದಲ್ಲ. ಅದು ಯಾರ್ದು? ಅದು ಮಾಯೆದು. ಎಲ್ಲ ಮಾಯವು, ಎಲ್ಲ ಮಾಯೆ. ಸುಮ್ಮನೆ ನಾವು ಹರಡೋದಿದು. ಹಾಗೆ ಆ ಬ್ರಹ್ಮನ ಅನಂತತೆಯನ್ನ ಆವರಣವು ಮುಚ್ಚಿ ಹಾಕಿ ಅಲ್ಲೊಂದು ಹುಟ್ಟಾಕ್ತದೆ, ಮುಚ್ಚಿ ಹಾಕ್ತದೆ. ಆ ನಂತರ ಅದ್ರ ಜೊತೆ ಜೊತೆಗೆ ಒಂದನ್ನು ಹುಟ್ಟಾಕ್ತದೆ. ಏನು ಅಂತಂದ್ರೆ ಜಗತ್ ಜೀವವು ಪ್ರಕಲ್ಪಯೇತ್. ಜೀವ ಜಗತ್ತು ಸೃಷ್ಟಿ ಎಲ್ಲವನ್ನು ಕೂಡ ಅದು ಉತ್ಪತ್ತಿ, ಅದನ್ನು ಹುಟ್ಟಿಸ್ತದೆ. ಹೇಗೆ ಇಲ್ಲಿ ಹಗ್ಗವು ಮುಚ್ಚಿ ಹಾಕಲ್ಪಟ್ಟಾಗ ಹಾವು ಎನ್ನುವುದು ಸೃಷ್ಟಿ ಆಯಿತೋ, ಹಾಗೆಯೇ ಬ್ರಹ್ಮನ ಅಖಂಡತೆಯನ್ನ ಮುಚ್ಚಿ ಹಾಕುವುದರ ಮೂಲಕವಾಗಿ ಜೀವ ಜಗತ್ತಿನ ಸೃಷ್ಟಿ ಆಯಿತು. ಬ್ರಹ್ಮಣಿ ಅವಸ್ಥಿತ ಮಾಯಾ ವಿಕ್ಷೇಪ ಆವೃತ್ತಿ ರೂಪಿಣಿ ಮಾಯಾ ಅಖಂಡತಾಂ ಆವೃತ್ಯ ತಸ್ಮಿನ್ ಜಗಜ್ಜೀವೋ ಪ್ರಕಲ್ಪಯೇತ. ಅದರಲ್ಲಿ ಜೀವ ಮತ್ತು ಜಗತ್ತನ್ನು ಸೃಷ್ಟಿಸಿತು. ಹೋಗ್ರಿ ಬಿಡಿ ಸ್ವಾಮಿ, ಜೀವ ಜಗತ್ತು ಹುಟ್ಟಿದ್ರು ನಾವು ಯಾಕೆ ಇಷ್ಟು ಗಂಟೆಗಂಟೆ ಕೂತ್ಕೊಂಡಪ್ಪ ಸ್ವಾಮಿ? ಹುಟ್ಟಿದ್ರು ಹುಟ್ಟಲು ಬಿಡ್ರಿ. ಅಷ್ಟು ಸುಲಭವಾಗಿ ಬಿಟ್ಕೊಡ್ಲಿಕ್ಕೆ ಆಗುವುದಿಲ್ಲ. ಕಾರಣ ಏನಂತಂದ್ರೆ ಅಹಂ ತು ಜೀವ ಅಸ್ಮಿ. ಕೋ ಜೀವ? ಅಹಮೇವ ಜೀವ. ಇರ್ಲಿ, ನಿನ್ನ ಜೀವ ಆಗಿರು, ಏನ್ ತಪ್ಪದೆ? ಆ ಅದು ನಿನ್ನನ್ನು ಅವನ ಸೃಷ್ಟಿ ಮಾಡೋಣ, ಇರ್ಲಿ ಬಿಡು. ಹಾಗೆ ನಾ ಇದ್ದು ಬಿಟ್ಟಿದ್ರೆ ಸಮಸ್ಯೆಗಳು ಇದ್ದಿದ್ದಿಲ್ಲ, ಬಂದು ಗಂಟೆ ಗಂಟೆ ಓದ್ಬೇಕಾಗಿದ್ದಿಲ್ಲ. ಜೀವನಾಗಿ ಇದ್ದುಕೊಂಡು ಜೀವ ರೀತಿಯಲ್ಲಿ ಇರುವುದು ನನಗೆ ಇಷ್ಟ ಇಲ್ಲಲ್ಲ. ಸುಖಿ ದುಃಖಿ ಪಾಪಿ ದ್ವೇಷಿ, ಯಾರಿಗೆ ಬೇಕಾಗಿದ್ರಿ? ಕಷ್ಟ ಕಾರ್ಪಣ್ಯಗಳ ಮಧ್ಯದಲ್ಲಿ, ಹುಟ್ಟು ಸಾವುಗಳ ಮಧ್ಯದಲ್ಲಿ ಇಷ್ಟೊಂದು ನೋವುಗಳನ್ನು ಅನುಭವಿಸ್ತಾ ಚೈಲ್ಡ್ ಇದ್ದಾಗಿನಿಂದ ನೋವುಗಳು ನೋವುಗಳು ನೋವುಗಳು. ನೋವುಗಳಲ್ಲಿ ಅತಿ ದೊಡ್ಡವಾದ ನೋವು ಯಾವ ಗೊತ್ತ? ಅದಕ್ಕೆ ಗೆದ್ದು ಬಿಟ್ರೆ ನೀವು ಜ್ಞಾನಿಗಳ ಅಲ್ಲ. ನನಗೆ ಯಾರೂ ಇಲ್ಲ. ಮಾಂ ಸಂಬಂಧಿಕ ಮಾಂ ಮಿತ್ರ ಕೋಪಿ ನಾ ಸಂತಿ, ಯಾರು ಇಲ್ಲ. ನಂಗೆ ಕೇರ್ ಮಾಡೋದೇ ಯಾರು ಇಲ್ಲ. ನೀ ನಗದಿ ಇನ್ನೊಂದು 20 ವರ್ಷ ಬಿಡಿ ಗೊತ್ತಾಗ್ತದೆ. ನೀನು ಅದು ಒಂದು ಗೆದ್ದು ಬಿಟ್ರೆ ಸುಲಭ ಅಲ್ಲ. ಈಶ್ವರ ಇದ್ದಾನೆ ಅನ್ನುವ ಸ್ಪಷ್ಟವಾದ ಜ್ಞಾನ ಮಾತ್ರ ನಿನಗೆ ಗೆಲ್ಲಲಿಕ್ಕೆ ಸಾಧ್ಯ. ಸುಮ್ಸುನ್ ಗೆಲ್ಲಿಕ್ಕಾಗುದಿಲ್ಲ. ನಾನು ಜೀವ ಹೌದು, ಆದರೆ ಜೀವನಾಗಿ ಇರಲು ನಾ ಇಷ್ಟಪಡೋದಿಲ್ಲ. ಆದ್ದರಿಂದಾಗಿ ಜಿಜ್ಞಾಸೆ ಮಾಡಬೇಕಾಗಿದೆ ನಮಗೆ. ಏನು ನೀ ಜೀವ ಹೌದೋ ಅಲ್ಲೋ ಮೊದಲು ಅದನ್ನು ಸಿದ್ಧಾಂತ ಮಾಡು. ಈಗ ನಾನು ಔಷಧ ತಂದು ಕೊಟ್ಟೇನಲ್ಲ, ಇನ್ನು ಎಂದೆಂದೂ ಅವರು ತಡೆ ತಿರುಗುವುದಿಲ್ಲ. ಅಟ್ ಗ್ಯಾರಂಟಿ ಔಷಧ. ಯಾಕಂದ್ರೆ ಇದು ಡಯಾಗ್ನೋಸ್ಟ್ ಔಷಧ ಇದೆ. ಅವು ಬಾಕಿ ಔಷಧಿಯಲ್ಲಿ ಕೊಟ್ಟರ ಒದ್ದಾಡಿಸಿ ತಿರುಗಾಡಿಸಿ ಅವ್ರು ಡಯಾಗ್ನೋಸ್ಟ್ ಅಲ್ಲ. ಯಾಕೆ ಅಂತಂದರೆ ಅವರು ಡಯಾಗ್ನೋಸ್ಟ್ ಮಾಡಿದ್ರು ಅವ್ರಿಗೆ ಸಿದ್ಧಾಂತಕ್ಕೆ ಬರಲಿಕ್ಕೆ ಆಗಲಿಲ್ಲ. ಈಗ ಅವ್ರಿಗೆ ಯಾರಿಗೂ ಹಿಂಗೆ ಆಗಿಲ್ಲ. ಅವ್ರಿಗೆ ಯಾರಿಗೂ ಹಿಂಗೆ ತಲೆ ತಿರುಗೋದು ಇತ್ಯಾದಿ ಅವ್ರಿಗೆ ಯಾರಿಗೂ ಆಗಿಲ್ಲ. ಅವರು ಒಂದು ಒಂದು ಒಂದು ಒಂದು ಒಂದು ಒಂದು ರೆಫರೆನ್ಸ್ ಇಟ್ಕೊಂಡಿರ್ತಾರಷ್ಟೇ. ಆದ್ರೆ ಹಿಂಗಾದವ ನಾ ಇದ್ದೇನಿಲ್ಲ. ಹಂಗಾದಾಗ ಏನ್ ಮಾಡ್ಬೇಕು ಅನ್ನೋದು ನನಗೆ ಅವತ್ತ ಅನುಭವ ಅದ. ಆದ್ರೆ ನನ್ನ ಅನುಭವ ಕೇಳಲಿಕ್ಕೆ ತಯಾರಿಲ್ಲ. ಇವ್ರ ಅನುಭವ ಇವ್ರ ಬಾಯಿಂದ ಬಂದದನ್ನ ಕೇಳ್ಯಾರ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಬಂತ ಪೇಷನ್ಸ್ ಅವ್ರಿಗಿಲ್ಲ. ಯಾಕೆ? ಪೂರ್ವಗ್ರಹ. ಸೊ ಐ ಸ್ಪೆಂಟ್ ಎಕ್ಸಾಕ್ಟ್ಲಿ 1 ಅವರ್ ವಿತ್ ಡಾಕ್ಟರ್ ಜೋಶಿ ಟುಡೇ. 1 ಅವರ್. ನೀವು ಹೇಳೋದು ಒಂದು ರೀತಿ ಸರಿ ಅನಿಸ್ತದೆ, ಹಂಗಂದ್ರೆ ಈ ರೀತಿ ಏನಾದರೂ ಪ್ರಯತ್ನ ಮಾಡಿ. ನನಗೆ ಆಯುರ್ವೇದ ಮಾತ್ರ ಗೊತ್ತದೆ, ನಾ ಎಲ್ಲ ನೋಡ್ಕೋತೀನಿ, ಚಿಂತೆ ಮಾಡಬೇಡ. ಪಟ್ಟ ಪಟ್ಟ ಹೇಳಿದೆ, ತಾನು ಬಂದರು ಕೊಟ್ಟ. ಡಯಾಗ್ನೋಸ್ ಸರಿಯಾಗಬೇಕು. ಕಷ್ಟಂ ಕೋಹಂ ಕುತ ಆಯಾತ. ನೀನ್ ಯಾರು? ನೀ ಎಲ್ಲಿಂದ ಬಂದಿ? ಹೆಂಗ್ ಬಂದಿ? ಗುತ್ತಿನಾಗಿಂದ ಬಂದ್ಯೋ ಹೋಲ್ನಾಗಿಂದ ಬಂದ್ಯೋ? ಯಾರಿಗೆ? ಹಾವಿಗೆ. ಆ ಹಾವಿಗೆ ಯಾವ ಕ್ವಶನ್ ಪ್ರಶ್ನಿಸ್ಬೇಕು. ನೀ ಎಲ್ಲಿಂದ ಬಂದಿ? ಇಷ್ಟನ್ನ ಭಯಗೊಳಿಸ್ತಿ, ಎಲ್ಲಿಂದ ಬಂದಿನಿ? ನೀ ಹಗ್ಗಂತ ಗೊತ್ತಿಲ್ಲ. ಮತ್ತು ಮತ್ತು ಮತ್ತು ಮತ್ತು ನೀ ಹಾವನ್ನ ಹೊಡಿಬೇಕ, ಹಾವಿಗೆ ಮುಟ್ಟಬೇಕ, ಹಾವನ್ನ ಪ್ರಶ್ನಿಸ್ಬೇಕ. ಈಗ ಹಾವ ಕಚ್ಚದ್ ನಿನಗ. ಹಾಗೆ ಈ ಜೀವನನ್ನ ಪ್ರಶ್ನಿಸ್ಬೇಕಾಗ್ತದೆ. ಪ್ರಶ್ನಿಸಿದ್ರೆ ಹೊರಬರುವ ಸತ್ಯವೇ ನಾ ಜೀವ ಅಲ್ಲ, ನಾನು ಕೇವಲ ಸತ್ ಚಿತ್ತ ಆನಂದ ಬ್ರಹ್ಮ. ಬ್ರಹ್ಮಸ್ಥಿತಿಯಲ್ಲಿ ಬ್ರಹ್ಮನನ್ನ ಹೊರತುಪಡಿಸಿ ಇನ್ನೊಂದೇನೂ ಇಲ್ಲ. ಆ ಆದ್ದರಿಂದ ಸರ್ವಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ತಸ್ಮಾತ್ ಸರ್ವಂ ಕಲ್ವಿದಂ ಬ್ರಹ್ಮ. ಈ ರೀತಿಯಲ್ಲಿ ಮಾತ್ರ ಜೀವಭಾವವು ಹೋಗಿ ಬ್ರಹ್ಮ ಭಾವವು ನಿಲ್ಲುತ್ತದೆ ವಿನಃ ಬೇರೆಯನ್ನ ಬೇರೆ ಯಾವ ರೀತಿಯಲ್ಲಿ ಕೂಡ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗುವುದಲ್ಲ. ನಾಲೆಜ್ ಕೆನಾಟ್ ಬಿ ಕಾಂಪ್ರಮೈಸ್ಡ್. ಇಫ್ ದರ್ ಇಸ್ ಅ ನಾಲೆಜ್ ಅಂಡ್ ಯಟ್ ಇಟ್ ಇಸ್ ಟು ಬಿ ಕಾಂಪ್ರಮೈಸ್, ದೆನ್ ಇಟ್ ಇಸ್ ನಾಟ್ ಎ ನಾಲೆಜ್. ಕೆಂಪು ಬಟ್ಟೆ ಅಂತ ಜ್ಞಾನ ಆಗಿದೆ, ಆದ್ರೂ ಪರವಾಗಿಲ್ಲ ನಾ ಕಾಂಪ್ರಮೈಸ್ ಮಾಡ್ಕೋತೀನಿ, ನೀವು ಬಿಳಿ ಅಂದ್ರೆ ಬಿಳಿ. ಕ್ಯಾನ್ ಯು ಕಾಂಪ್ರಮೈಸ್ ದಿಸ್? ನಾಲೆಜ್ ಈಸ್ ನಾಲೆಜ್. ಹೀಗೂ ಉಂಟು ಹಾಗೂ ಉಂಟು ಪರವಾಗಿಲ್ಲ ನೀವು ಹೇಳ್ದಂಗೆ ಆಗಲಿ, ಜ್ಞಾನದೊಳಗೆ ಇವು ಯಾವೂ ಇಲ್ಲ, ನೀನು ಇಲ್ಲ ನಾನೂ ಇಲ್ಲ, ಅಲ್ಲಿ ಜ್ಞಾನ ಮಾತ್ರ ಇದೆ ಸ್ಪಷ್ಟ. ಈಗ ಹೇಳಿ, ಈ ವಿಕ್ಷೇಪ ಆವೃತ್ತಿಗಳಿಂದ ಕೂಡಿದಂತಹ ಯಾವ ಜೀವ ಜಗತ್ತು ಇದೆಯೋ ಇದು ಬ್ರಹ್ಮನಲ್ಲಿದೆಯೋ ವ್ಯವಹಾರದಲ್ಲಿದೆಯೋ? ವ್ಯವಹಾರದಲ್ಲಿದೆ. ಜೀವ ದೀಷ್ಟ ಚಿದಾಭಾಸ ವ್ಯವಹಾರದಲ್ಲಿದ್ದಂತಹ ದೀಷ್ಟ ಚಿದಾಭಾಸ ಅಂತಃಕರಣದಲ್ಲಿ ಪ್ರವೇಶಗೊಂಡಿರುವಂತಹ ಚಿದಾಭಾಸ, ಏನು ಚಿದಾಭಾಸ? ಚೈತನ್ಯದ ಆಭಾಸ. ಏನು ಚೈತನ್ಯದ ಆಭಾಸ? ಚೈತನ್ಯದ ಪ್ರತಿಬಿಂಬ. ಯಾರು ಚೈತನ್ಯದ ಪ್ರತಿಬಿಂಬ? ಅಂತಃಕರಣದಲ್ಲಿ ಒಡಮೂಡಿದಂತಹ ಚೈತನ್ಯದ ಪ್ರತಿಬಿಂಬ. ದೀಷ್ಟ ಚಿದಾಭಾಸ ದೀಷ್ಟ ಆತ್ಮ ಅಲ್ಲ, ದೀಷ್ಟ ಚೈತನ್ಯ ಅಲ್ಲ, ಧೀಷ್ಟ ಚಿದಾಭಾಸ. ಬಹುತ್ ವ್ಯತ್ಯಾಸ ಇದೆ. ಧೀಷ್ಟ ಚಿದಾಭಾಸ ಇವನೇನಾಗಿದ್ದಾನೆ ಅಂತಂದ್ರೆ, ಭೋಕ್ತಾ ಭವೇತ್ ಕರ್ಮ ಕೃತ, ಕರ್ಮಗಳನ್ನು ಮಾಡ್ತಾನೆ. ಯಾಕೆ? ಆ ಕರ್ತೃ ಡುವರ್ ಅಂತ ಹೇಳ್ತಲ್ಲ, ಡುವರ್ ಬೇರೆ ಯಾರು ಅಲ್ಲ, ಚೈತನ್ಯದ ಆಭಾಸ ಏನಿದೆಯೋ ಅದು ಡುವರ್. ಚೈತನ್ಯ ಇಸ್ ನಾಟ್ ಡುವರ್. ಚೈತನ್ಯ ಇಸ್ ನಾಟ್ ದ ಡೂವರ್. ಆ ಚೈತನ್ಯದ ಪ್ರತಿಬಿಂಬ ಅದಲ್ಲ, ಆ ಪ್ರತಿಬಿಂಬ ಇಸ್ ದ ಡೂವರ್. ಮತ್ತೆ ಅವನಿಗೆ ಕರ್ಮಗಳನ್ನು ಮಾಡಲಿಕ್ಕೆ ಕ್ಷೇತ್ರ ಯಾವುದು? ಇದಂ ಸರ್ವಂ ಜಗತ್ ಭೋಗ್ಯ ರೂಪಂ. ಇದಂ ಸರ್ವಂ ಜಗತ್ ಭೋಗ್ಯ ರೂಪಂ. ಸರ್ವಂ ಜಗತ್ ಅಂದ್ರೆ ಏನ್ರಿ? ಸರ್ವಂ ಜಗತ್ ಅಂದ್ರೆ ಭೂತ ಭೌತಿಕಂ ಜಗತ್. ಭೂತ ಅಂದ್ರೆ ಎಲ್ಲ ಜೀವರಾಶಿಗಳು, ಇವು ಭೋಗ್ಯ ವಸ್ತುಗಳೇ. ಭೌತಿಕಂ ಅಂತಂದ್ರೆ ಅದರ್ ದ್ಯಾನ್ ಜೀವರಾಶಿ. ಏನೋ ವೃಕ್ಷ ಅಂತೀಯೋ, ಮರ ಅಂತೀಯೋ, ಬಂಡೆ ಅಂತೀಯೋ, ಪರ್ವತ ಅಂತೀಯೋ, ವಾಟ್ ಎವರ್ ಯು ಕಾಲ್, ಆಲ್ ಪುಟ್ ಟುಗೆದರ್ ಭೌತಿಕಂ. ಅಲ್ಲಿ ಒಳಗಿದ ಜೀವರಾಶಿಗಳು ಭೂತಂ. ಆ ಜೀವರಾಶಿಗಳಿದ್ದರಿಂದಾಗಿಯೇ ಇವ್ರು ನನ್ನ ಸಂಬಂಧಿಕರು, ಮಾವಾಳು ಮೀವಾಳು ಎವರೋ ಮಾಕು ತಲೀದು, ನಮ್ಮವರು ನಿಮ್ಮವರು ಅವ್ರು ಯಾರೋ ಗೊತ್ತಿಲ್ಲ. ಇವಷ್ಟು ನೀನು ಏನು ಹೇಳ್ತೀಯ, ಯಾರ ಸಂಬಂಧವಾಗಿ ಹೇಳ್ತೀಯ, ಈ ಜೀವರಾಶಿಗಳ ಸಂಬಂಧವಾಗಿ ಹೇಳ್ತೀಯ, ದೇ ಆರ್ ಆಲ್ಸೋ ಭೋಗ್ಯ ವಸ್ತು, ಅವ್ರನ್ನ ಸಂಬಂಧ ಇಲ್ಲ ಅನ್ನುವಾಗ ನೀನೊಂಥರ ಆನಂದವನ್ನು ಆನಂದಿಸ್ತಿರ್ತೀಯಲ್ಲೋ, ಸಂಬಂಧ ಇದೆ ಅಂದಾಗ ಆನಂದಿಸ್ತೀಯಲ್ಲೋ, ಹಾಗರೆ ಸಂಬಂಧ ಇಲ್ಲ ಅಂದ್ರೂ ಆನಂದಿಸ್ತೀಯ, ಸಂಬಂಧ ಇದೆ ಅಂದ್ರೂ ಆನಂದಿಸ್ತೀಯ, ಯಾವ ಆನಂದ ಆನಂದಿಸ್ತೀಯ? ಆತ್ಮನಸ್ತು ಕಾಮಾಯ. ಎಲ್ಲವೂ ಸ್ವಾಮಿ ನಾ ಎಲ್ಲ ತ್ಯಾಗ ಮಾಡಿಬಿಟ್ಟೆ, ತ್ಯಾಗ ಮಾಡಿದ್ರೆ ಆನಂದ ಆಗೋದಿಲ್ಲ ನಿನಗೆ. ಮೊದಲು ಎಲ್ಲ ಭೋಗ ಇಟ್ಕೊಂಡು ಆನಂದ ಪಟ್ಟಿದ್ದಿ, ಈಗ ಕೆಲವರಿಗೆ ಇಟ್ಕೊಳ್ಳೋದ್ರ ಆನಂದ, ಕೆಲವರಿಗೆ ಬಿಟ್ಕೊಡೋದ್ರ ಆನಂದ. ಇವನೇ ಇದೇ ಜೀವಾತ್ಮನೇ, ಅಜ್ಞಾನದ ಕವರ್, ಅಜ್ಞಾನದ ಮುಚ್ಚಳಿಕೆಯಿಂದ ಕೂಡಿದ ಈ ಜೀವಾತ್ಮನೇ ಅವನು ಕರ್ತ ಆಗಿದ್ದರಿಂದಾಗಿ ಅವನು ಭೋಕ್ತ ಅಂತಾನೆ. ಎಲ್ಲಿ ಅಂದ್ರೆ ಇದೇ ಭೋಗ್ಯ ಜಗತ್ತಿನಲ್ಲಿ. ಏನಿದು ಭೋಗ್ಯ ಜಗತ್ತು? ಕೆಲವು ಜೀವರಾಶಿಗಳು ಮತ್ತು ಕೆಲವು ಭೌತಿಕ ವಸ್ತುಗಳು, ಇವೆಲ್ಲ ಇಟ್ಕೊಂಡು ಇವನೇನಾಗಿದ್ದಾನೆ? ಜೀವ. 37ನೇ ಶ್ಲೋಕ. ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾತ್ ಉಭಯಂ ವ್ಯಾವಹಾರಿಕಂ. ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾತ್ ಉಭಯಂ ವ್ಯಾವಹಾರಿಕಂ. ಇಷ್ಟು ಸುಂದರವಾದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಜೀವ, ಈ ಜಗತ್ತು, ಈಗ ನೀವು ಹೇಳಿದ್ರಲ್ಲೋ ಜೀವರಾಶಿಗಳು ಮತ್ತು ಭೌತಿಕ ಜಗತ್ತು, ಇವು ಹೀಗೆ ಎಲ್ಲಿಯವರೆಗೂ ನಮಗೆ ಕಾಟ ಕೊಡ್ತಿರ್ತವೆ, ಎಲ್ಲಿಯವರೆಗೂ ಕಾಟ ಕೊಡ್ತವೆ. ಎಲ್ಲಿಯವರೆಗೂ ನಿನಗೆ ಜ್ಞಾನವು ಸ್ಪಷ್ಟವಾಗುವುದಿಲ್ಲವೋ ಅಲ್ಲಿಯವರೆಗೂ ಇವು ಹೀಗೆ ಇರೋದೆ. ಯಾವಾಗಿನಿಂದ ಇವೆ? ಯಾವಾಗಿನಿಂದ ಇವುಗಳ ಬಗ್ಗೆ ನೀನು ತಿಳುವಳಿಕೆ ಪಡೆಯುವ ಪ್ರಯತ್ನ ಮಾಡಿಲ್ಲವೋ ಆವಾಗಿನಿಂದಲೂ ಇವೆ. ಯಾವಾಗಿನಿಂದ ನಾನು ತಿಳುವಳಿಕೆ ಪಡೆಯುವ ಪ್ರಯತ್ನ ಮಾಡಲಿಲ್ಲ ಅದು ನಿನಗೆ ಗೊತ್ತಪ್ಪ, ನಾವು ಹೆಂಗೆ ಹೇಳೋದು? ಯಾಕೆ ಇಂಥ ದಿವಸ ನೀನು ಪ್ರಯತ್ನ ಪಟ್ಟಿದ್ದಿ ಅಂದರೆ ಅದಕ್ಕೆ ಮುಂಚೆ ಇದು ಗೊತ್ತಿತ್ತು ಅಂತ. ಓ ಇಲ್ಲ ಗೊತ್ತಿದ್ದಿಲ್ಲ. ಹಾಗಾದ್ರೆ ಆ ಗೊತ್ತಿಲ್ಲ ಅನ್ನುವುದಕ್ಕೆ ಪ್ರಾರಂಭ ಎಲ್ಲಿ? ಅನಾದಿ ಮೊದಲನೇ ಶಬ್ದ. ಅನಾದಿಕಾಲಂ ಆರಭ್ಯ, ಅನಾದಿಕಾಲದಿಂದಲೂ ಕೂಡ ಅನಾದಿಕಾಲಂ ಆರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ. ಇದಂ ದ್ವಯಂ, ಈ ಜೀವ ಈ ಜಗತ್ತು ಇತ್ಯಾದಿ, ಮೋಕ್ಷಾತ್ ಪೂರ್ವಂ ಅನಾದಿಕಾಲಂ ಆರಭ್ಯ. ಮೋಕ್ಷ ಪೂರ್ವದಲ್ಲಿ ಅನಾದಿ ಕಾಲದಲ್ಲೂ ನಮ್ಮ ಜೊತೆ ಇದೆ. ಇದು ಈ ಜೀವ, ಈ ಜಗತ್ತು, ಈ ಕರ್ತೃ, ಈ ಭೋಕ್ತೃ, ಇದು ಮೊದಲಿನಿಂದಲೂ ಇದೆ ನಮ್ಮ ಜೊತೆ, ನಮ್ಮ ಜೊತೆ ಇದೆ ಇದು. ಹೇಗಿವೆ ನಮ್ಮ ಜೊತೆ? ನನ್ನ ಊರು, ನನ್ನ ದೇಶ, ನಮ್ಮ ಜನ, ನನ್ನ ಸಂಬಂಧಿಕರು, ನನ್ನ ಬಂಧುಗಳು, ನನ್ನ ಇಷ್ಟವಾದ ಭಾಷಾ, ಇದಕ್ಕೆ ವ್ಯವಹಾರ ಅಂತ ಕರೀತಾರೆ. ಅದಕ್ಕೆ ಶಬ್ದ ಹಾಕ್ಯಾರವರು, ವ್ಯವಹಾರೇ ಸ್ಥಿತಂ. ಆದ್ದರಿಂದ ಚಂದ ಕೇಳ್ರಿ, ಆದ್ದರಿಂದ ಜೀವ ಜಗತ್ತು ಸತ್ಯವೋ ವ್ಯವಹಾರಿಕವೋ? ಸಿದ್ಧಾಂತನ ಮೇಲೆ ಬಂದ್ಬಿಡ್ದು ಈಗ. ಜೀವ ಜಗತ್ತು ಇದು ಅಲ್ಟಿಮೇಟ್ ಸತ್ಯಮಲ್ಲ. ಅಲ್ಟಿಮೇಟ್ ಸತ್ಯಮಲ್ಲ ಅನ್ನೋದು ಬಚ್ಚಾ ಬಚ್ಚಾ ಭೀ ಜಾನ್ತ ಹೈ, ಉಸ್ಮೇ ಮಗು ಕೂಡ ಗೊತ್ತದ ಇದು ಇದು ಅಲ್ಟಿಮೇಟ್ ಸತ್ಯಮಲ್ಲ. ಬ್ಯಾಡೋ, ನಾಳೆ ನಿಮಗೆ ನಾನು ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ, ಇವತ್ತು ನೀ ಚಾಕ್ಲೇಟ್ ತಗೋ ಅಂದರೆ ಮಗು ಏನು ತಗುತ್ತಾ, ಈ ಚಾಕ್ಲೇಟು ಕೊಡು, ನಾಳೆ ಜಾತ್ರೆಗೂ ಕರ್ಕೊಂಡು ಹೋಗು. ನೀನು ಹಂಗೆ ಸಮಾಧಾನ ಮಾಡಿ ಬರಬೇಡ, ಗೊತ್ತದ ನಂಗೆ. ಏನು ಚಾಕ್ಲೇಟ್ ಕೊಟ್ಟರು ನಂಗೆ ಸಮಾಧಾನ ಆಗೋದಿಲ್ಲ, ನನಗೆ ಗೊತ್ತದ. ಮಗುವಿಗೂ ಗೊತ್ತದೆ ಈಗಿನ ಕಾಲಕ್ಕೆ ಏನು ಅಂದರೆ ಈ ಜಗತ್ತು ಎಷ್ಟು ಇಂಪರ್ಮನೆಂಟ್ ಅದ ಅಂತ ಗೊತ್ತದೆ ಮಗುವಿಗೆ ಕೂಡ. ಅನಿತ್ಯ, ಕ್ಷಣಿಕ. ಅದಕ್ಕೆ ನೋಡ್ರಿ, ನೀವು ಯಾವುದೇ ಮಕ್ಕಳ ಕೈಯಾಗೆ ಒಂದು ಆಟಿಗೆ ಸಾಮಾನು ಕೊಡ್ರಿ, ಅಬ್ಸರ್ವ್ ಮಾಡ್ಬೇಕಾ? ನೀವು ಆಟಿಗೆ ಸಾಮಾನು ಕೊಟ್ಟು ಅಬ್ಸರ್ವ್ ಮಾಡ್ಬೇಕು. ಕೊಟ್ಟ ಮೇಲೆ ಆ ಮಗು ಆಡುತ್ತದೆ, ಒಂದ್ಸಲ ಕಾರ್ ಬಿಡ್ತದೆ, ಏ ಅಮ್ಮ, ಎರಡನೇ ಸಲ ಕಾರ್ ಬಿಡ್ತದೆ, ಮೂರನೇ ಸಲ ಎತ್ತಿದ್ಕೊಂಡು ಹಿಂಗೆ ಸರ್ ನೋಡ್ಬೇಕು ಇಮ್ಮಿಡಿಯೇಟ್ಲಿ. ಯಾಕೆ ಅದು ಗೊತ್ತಾಗ್ತದೆ ಇಷ್ಟ ಇದೆ, ನಾ ಹಿಂಗೆ ತಗೊಂಡು ಹಿಂಗೆ ಮಾಡಿ ಹಿಂಗೆ ಬಿಟ್ಟರೆ ಹೋಗ್ತದ್ರು ಹೋಗೋದ್ರು ಗೊತ್ತಾಗ್ತದೆ ಅದಕ್ಕೆ ಹೆಸರು ಮಾಡ್ತದೆ. ನೋಡ್ರಿ, ನಿಮಗೂ ಮೊಮ್ಮಕ್ಕಳು ಹುಟ್ಟಾವ್ರೆ, ಏನ್ರಿ ಮೈ ಅವರು, ನಾ ಹೇಳಿದ ಈ ಅರ್ಥ ಎಂದ್ರೆ ನೋಡಿರಿ, ನೀವು ಮೊಮ್ಮಕ್ಕಳ ಜೊತೆ ಫಾರ್ ಎ ವೇದಾಂತಿ ಹೋಲ್ ವರ್ಲ್ಡ್ ಇಸ್ ಎ ಬುಕ್ ಆಫ್ ಲೆಸನ್ಸ್. ಐ ಟೆಲ್ ಯು, ಹೋಲ್ ವರ್ಲ್ಡ್ ಇಸ್ ಎ ಬುಕ್ ಆಫ್ ಲೆಸನ್ಸ್ ಫಾರ್ ಎ ವೇದಾಂತಿ. ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ, ಇಫ್ ಯು ಆರ್ ಎ ರಿಯಲ್ ವೇದಾಂತಿ, ದಿ ಜಗತ್ ಇಟ್ ಸೆಲ್ಫ್ ಇಸ್ ಎ ಉಪನಿಷತ್. ಈ ಕ್ರಿಯೇಷನ್, ಈ ಸೃಷ್ಟಿ ಅನ್ನೋದೊಂದು ಉಪನಿಷತ್. ಯು ಶುಡ್ ಹ್ಯಾವ್ ದ ಐಸ್ to see as it is. Anyway, so ಇದು ಅವನಿಗೆ ಒಂದು ಭೋಗ್ಯ ವಸ್ತು ಆಗ್ತದೆ, ಅದು ವ್ಯಾವಹಾರಿಕಂ. ತಸ್ಮಾತ್ ಉಭಯಂ ವ್ಯಾವಹಾರಿಕಂ. ಆದ್ದರಿಂದ ಉಭಯಂ, ಯಾವ ಉಭಯಂ ಅಂದ್ರೆ ಜೀವ ಮತ್ತು ಜಗತ್ತು ಎರಡು ವ್ಯಾವಹಾರಿಕ. ಚಿದಾಭಾಸ ಸ್ಥಿತ ನಿದ್ರಾ ವಿಕ್ಷೇಪಾವೃತ್ತಿ ರೂಪಿಣಿ ಆವೃತ್ಯ ಜೀವ ಜಗತಿ ಪೂರ್ವೇ ನೂತ್ನೇತು ಕಲ್ಪಯೇ. ಚಿದಾಭಾಸ ಸ್ಥಿತ ನಿದ್ರಾ ವಿಕ್ಷೇಪಾವೃತ್ತಿ ರೂಪಿಣಿ ಆವೃತ್ಯ ಜೀವ ಜಗತಿ ಪೂರ್ವೇ ನೂತ್ನೇತು ಕಲ್ಪಯೇ. ನೆಕ್ಸ್ಟ್ ಟೆಕ್ಸ್ಟ್ ಯಾವುದಪ್ಪ?